ಅವರು ಕೂಡ ಭಾಗವಹಿಸಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಚುನಾವಣೆ ಮತ ಎಣಿಕೆ ಪ್ರಗತಿಯಲ್ಲಿ. ಮದ್ದೂರು ಪ್ರಕರಣ, ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಸಮಾಜದ ಮುಖಂಡರ ಜೊತೆ ಶಾಂತಿ ಸಭೆ, ನಾಳೆ ಬಿಜೆಪಿ ನಿಯೋಗ ಭೇಟಿ. ವಿಧಾನಸಭಾ ಸದಸ್ಯರಿಗೆ ನೀಡಿದಂತೆ ಪರಿಷತ್ ಸದಸ್ಯರಿಗೂ ಅನುದಾನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ. ಹಾಗೂ ರಾಜ್ಯದಲ್ಲಿ ವಿದ್ಯುತ್ ಸಮಸ್ಯೆ ಇಲ್ಲ, ಇಂಧನ ಸಚಿವ ಕೆಜೆ ಜಾರ್ಜ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಕೇಳುಗರೆ, ಇದೇ ತಿಂಗಳ ಸೆಪ್ಟೆಂಬರ್ 10 ಸಾಯಂಕಾಲ 6:50 ರಾಜ್ಯವ್ಯಾಪಿ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸೂಕ್ಷ್ಮ ನೀರಾವರಿ ಯೋಜನೆ ಕುರಿತು ಜಂಟಿ ಕೃಷಿ ನಿರ್ದೇಶಕ ಡಾ ಶಿವಕುಮಾರ್ ಅವರು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237047477 ಮತ್ತೊಂದು ಸಂಖ್ಯೆ 2237047488 2237048 STD ಕೋಡ್ 080. ಕೇಳಿ, ಇದೇ ತಿಂಗಳ ಸೆಪ್ಟೆಂಬರ್ 10 ಸಾಯಂಕಾಲ 6:50 ಹಲೋ ಕೃಷಿರಂಗ ಕಾರ್ಯಕ್ರಮದ ವಿಷಯ ಸೂಕ್ಷ್ಮ ನೀರಾವರಿ ಯೋಜನೆ. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ಇದು ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿ ಅನುಭವಗಳ ಬಗ್ಗೆ ಹಿರಿಯ ರೈತರಾದರಂಥ ಅಸುಳ್ಳಿ ಶ್ರೀ ದೊಡ್ಡಬಸಪ್ಪ ಅವರೊಂದಿಗೆ ಸಂದರ್ಶನ ಕೇಳುವೆರೆ. ನಂತರದಲ್ಲಿ ರೈತರಿಗೆ ಸಲಹೆ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಪಿಂಜಾರ ಹೆಗ್ಡಾಳ್ ಗ್ರಾಮದ ರೈತರಾಗಿರ್ತಕ್ಕಂಥ ಅಸುಳ್ಳಿ ದೊಡ್ಡ ಬಸರಾಜ್ ಅವರು. ನಮಸ್ಕಾರ ಬಸರಾಜ್ ಅವರೇ. ಅಸುಳ್ಳಿ ಅಂದ್ರೆ ಅಡ್ರೆಸ್ ಇರೋದು, ಊರ ಹೆಸರ, ದೇವ್ರ ಹೆಸರ, ವ್ಯಕ್ತಿ ಹೆಸರ, ಅಥವಾ ಏನಾದ್ರೂ ಸಾಂಸ್ಕೃತಿಕವಾಗಿ ಏನಾದ್ರೂ ಇತ್ತ? ಹೇಗೆ ನಿಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ? ಏನು ನೀವು ತಲೆ ಕೆಡಿಸ್ಕೊಂಡಿಲ್ಲ ಯಾಕೆ ಬಂತು ಹೇಗೆ ಅಂತ? ಈಗ ನಿಮ್ಮನ್ನ ಯಾರಾದ್ರೂ ಗುರುತಿಸಿದ್ರೆ ಅಸುಳ್ಯರು ಅಂತಾರ? ಮನೆ ಅದ ಅಷ್ಟೇ ಅಸುಳ್ಯರ. ಏನೇನ್ ಬೆಳಿತೀರಿ ಬಸಪ್ಪರ ನೀವು? ರೇಷ್ಮೆ ಮಲ್ಲಿಗೆ. ರೇಷ್ಮೆ ಮಲ್ಲಿಗೆ ಮೆಕ್ಕೆಜೋಳ ಕಡ್ಲೆ ಹಾಕಿದ್ರೆ ಅವು ಏನು ಸರಿಯಾದ ರೀತಿ ಬರ್ಲಿಲ್ಲ. ಈಗ ಇವೆಲ್ಲ ಬಂದು ಮಲ್ಲಿಗೆ ಬಂದದ್ದು ಶಿವಮೂರ್ತಿ ಅಂತಿದ್ರು, ಅವ್ರ ಕೈ ಇದ್ ಮಾಡಿ ನೀರು ಪರ್ಕೊಟ್ಟು ನಮ್ಮನ್ನು ಬದುಕಿಸಿದ್ರು. ಅದ್ರಲ್ಲಿದ್ದ ಮ್ಯಾಕ ಬಂದ್ವಿ. ಆಮೇಲೆ ರೇಷ್ಮೆಗೆ ಹೋಗ್ತಾನ ಒಂದು ಹೆಚ್ಚಿದ್ರು ಹೊಲ ಸಿಕ್ಕಿತು, ಹೊಲ ಗುತ್ತಿಗೆ. ಆ ಒಂದು ಗುತ್ತಿಗೆ ರೇಷ್ಮೆ ಹಚ್ಚಿದ್ವಿ. ನಿಮ್ ತಂದೆಯವ್ರ ಕಾಲಕ್ಕೆಲ್ಲ ಹೇಗಿತ್ತು ಕೃಷಿ? ಅವ್ರದ್ದು ಏನಿಲ್ಲ, ಅಷ್ಟೇ ಉಣ್ಣೋದು ತಿನ್ನೋದು ಕಾಲಕ್ಕೆ ಸೇರ್ಬೇಕು. ಏನು ಮ್ಯಾಕೇನ್ ಬಂದಿಲ್ಲ, ಇನ್ನೊಬ್ರು ಬದುಕು ಮಾಡ್ದಲೆ ಅಪ್ಪಚಿತ್ತು. ಈಗ ನೀವು ಮೇಲಕ್ಕೆ ಬಂದಿದ್ರಿ, ನಿಮ್ ತಂದೆಯವ್ರು ಮಾಡಿದಾಗ ಏನ್ ಮೇಲಕ್ ಬಂದಿಲ್ಲ ಅಂದ್ರೆ ಒಂದು ತಲೆಮಾರು ನಿಮ್ಮನ್ನು ಬದುಕಿಸಿದೆಯಲ್ಲ. ಅಷ್ಟೇ ಮಂದಿ ಬಾಡಿಗೆ ಹೊಡೆದು ಅದು ಹೊಡೆದು ಇದು ಹೊಡೆದು ಬೆಸರ ಸ್ವಂತ ಭೂಮಿಯಲ್ಲಿ ದುಡ್ದು ಯಾವ್ದು ಮ್ಯಾಕ್ ಬಂದಿಲ್ಲ. ಒಂದು ಬೋರ್ ಹಾಕಿದ್ರಿ ನಮ್ಮ ಎಲ್ಲದೇ. ಈಗ ಏನ್ ಶಿವಮೂರ್ತಿ ಅಂತ ಮಲ್ಲಿಗೆ ಹಾಕಿಸಿದ್ರಲ್ಲ, ಅವರ ನೀರು ಕೊಟ್ಟು ಅವರು ಬದುಕಿಸಿ ನಮ್ಗೆಲ್ಲ. ಅವರ ಒಟ್ಟು ರೈತರು ಸ್ವಲ್ಪ ಆರ್ಥಿಕವಾಗಿ ಗಟ್ಟಿ ಆಗ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ. ಅವಾಗ್ಲಿಂದ ನೀವು ಮಲ್ಲಿಗೆ ಮಲ್ಲಿಗೆ ಹಾಕುವ ಸ್ವಲ್ಪ ಉತ್ತಮ ಕಾದಿ ನಾವು ಮತ್ತೆ 60-70 ಎಕರೆ ಹಾಕಿನಿ ಹಂಗ ಅಂತ ಅವ್ರು ದುಡ್ದು ಇದು ಮಾಡಿದ್ರು. ಅವ್ರದ್ದ ಮಲ್ಲಿಗೆ ಹಾಕಿದ ಮೇಲೆ ಈಗ ಒಂದು 6 ವರ್ಷದ ರೇಷ್ಮೆ ಹಾಕಿದೀವಿ. ರೇಷ್ಮೆನು ಉತ್ತಮ ನಂಗ ಮಂದಿ ಹೊಲ ಸಿಕ್ತು. ಮಗ್ಲಾಗ ಹೊಲ ಸಿಕ್ಕ ಮೇಲೆ ಅದನ್ನು ಮಾಡಿದ್ವಿ, ಅದು ಚೆನ್ನಾಗೈತೆ. ಅದೇನು ಖರ್ಚು ರೇಷ್ಮೆ ಯಾವಾಗಲಿಂದ ಶುರು ಮಾಡಿದ್ರು? 18 ಮಾಡಿದ್ವಿ. ಮಲ್ಲಿಗೆ ಬೆಳೆಯೋದಕ್ಕೆ ಶಿವಮೂರ್ತಿಯವರು ಪ್ರೇರಣೆ, ರೇಷ್ಮೆ ಬೆಳೆಯೋದಕ್ಕೆ ಯಾರು ಪ್ರೇರಣೆ? ಏನಿಲ್ಲ, ಜನಗಳು ಒಬ್ರಿಗೊಬ್ರು ಹಾಕಿದ್ರಲ್ಲ, ಈಗ ಅದಕ್ಕೆ ಡಂಬಸೆಟರ್ ಅಂತ ಇರ್ತಾರೆ, ಅದಕ್ಕೆ ರೇಷ್ಮೆ ಸಂಬಂಧಪಟ್ಟಂಗ ಡಂಬಸೆಟರ್ ಅಂತ ಇರ್ತಾರ, ಅದಕ್ಕೆ ಮ್ಯಾನೇಜರ್ ಇದ್ದಂಗ ಹಾಕ್ಸಕ್ಕಾಗಿ ಸರ್ಕಾರದಿಂದ ಒತ್ತಡಲಿಂದ ಆತ ಇರ್ತಾರ. ರೇಷ್ಮೆ ಇಲಾಖೆಯವರೇ ಬರ್ತಾರೆ, ರೇಷ್ಮೆ ಇಲಾಖೆ ಒಬ್ಬರು ಬರ್ತಾನೆ. ಅವ್ರ ಹೇಳ್ಕೊಡ್ತಾರೆ ರೇಷ್ಮೆ ಹಾಕ್ರೆ ಚೆನ್ನಾಗತ್ತೆ, ಬಾರಿ ಖರ್ಚು ಕಮ್ಮಿ, ಔಷಧ ಇಲ್ಲ ಏನಿಲ್ಲ ಅಂತ ನೋಡಂಬಿಡತ್ತು. ಹೊಲ ಮುಗಿ ಎಲ್ಲ ಸುತ್ತು ಹಾಕಿ ಸ್ವಂತ ಭೂಮಿಯಲ್ಲಿ ಹಾಕಿದ್ರ ನೀವು? ಇಲ್ಲ, ಗುತ್ತಿಗೆ ಹೊಲದಲ್ಲೇ ಹಾಕಿವಿ ನಾವು. ನಿಮ್ಗೆ ಸ್ವಂತ ಭೂಮಿ ಇರೋದು ಎಷ್ಟು? 2 ಎಕರೆ ಐತೆ, ಒಬ್ಬೊಬ್ಬರು 2 ಎಕರೆ. ಇವೆಲ್ಲ ನಮ್ಮ ಮೂವರ ಅಂತ ಅಮ್ಮನಲ್ಲ, 6 ಎಕರೆ ಬರ್ತದೆ, 6 ಎಕರೆ 3 ಎಕರೆ ಅದನ್ನ ಮಾಡಿವಿ, 2 ಎಕರೆ ರೇಷ್ಮೆ ಮಾಡಿವಿ, ಇನ್ನೊಂದು 2 ಎಕರೆ ಮಕ್ಕಳ ಮಾಡಿವಿ. ಗುತ್ತಿಗೆ ಭೂಮಿ ಇಡ್ಲಿಕ್ಕೆ ಶುರು ಮಾಡಿದ್ರು? ಶುರು ಮಾಡಿದ್ವಿ, ಮಲ್ಲ ಮಕ್ಕಳ ಅದೆಲ್ಲ ಮಲ್ಲಿಗೆಯಿಂದ ಆಗಿದ್ದು. ಮಲ್ಲಿಗೆ ಇದ್ದಲ್ಲ ಮ್ಯಾಕ್ ಬಂದಿವಲ್ಲ, ಬಂದ ಮೇಲೆ ಮತ್ತೆ ರೇಷ್ಮೆ ಹಾಕ ಬಳ ಜೋರ್ ನೋಡೋಣ, ಇದೆ ನೋಡೋಣ ಅಂತ ಮಾಡಿದ್ವಿ. ನಮ್ಮ ಸ್ವಂತ ಹೊಲದಾಗ ಗುಡ ಮಾಡಿ ರೇಷ್ಮೆ ಮನೆ ಬೇಕು, ರೇಷ್ಮೆ ಮನೆ ಬೇಕು. ಮತ್ತೆ ಗವರ್ಮೆಂಟ್ ಸಬ್ಸಿಡಿ 360. ಎಷ್ಟು ಸೈಜ್ ಇದೆ ರೇಷ್ಮೆ? 57 ಉದ್ದ, 21 ಅಡಿ ಆಗಲ್ಲ. ಅದು ರೇಷ್ಮೆ ಮನೆ ಇರೋದು ನಿಮ್ಮ ಸ್ವಂತ ಭೂಮಿಯಲ್ಲ? ಗುತ್ತಿಗೆ ತಗೊಂಡಿರೋ ಭೂಮಿಯಲ್ಲ, ಸ್ವಂತ ಭೂಮಿಯಲ್ಲೇ ಅಲ್ಲೇ ಮಾಡ್ಕೊಂಡಿ, ಎಲ್ಲ ಹತ್ತಿರದಲ್ಲಿ ಭೂಮಿ ಇರೋದ್ರಿಂದ. ಸೊ ಈಗ ರೇಷ್ಮೆ ಮಾಡೋದಕ್ಕೆ ರೇಷ್ಮೆ ಇಲಾಖೆಯ ಸಹಾಯಧನ ಪ್ರೋತ್ಸಾಹ ಬೇಕೇ ಬೇಕು, ಅದಿಲ್ಲದೆ ಮಾಡ್ಲಿಕ್ಕಾಗಲ್ಲ. ಏನೇನ್ ತಗೊಂಡ್ರಿ ನೀವು ಇಲಾಖೆಯಿಂದ, ಯಾವ ರೀತಿ ಸಹಾಯಧನಗಳನ್ನ? ಗವರ್ಮೆಂಟ್ ಸಬ್ಸಿಡಿ, ಇದು ಗೊಡನೆ ಕೊಡ್ತಾನ್ರಿ. ಅವರು ಅವ್ರ ಸೌಲಭ್ಯ ಏನು ಗವರ್ಮೆಂಟ್? ಅದಕ್ಕೆ ಎಷ್ಟು ಖರ್ಚು ಬಂತು? ಅದಕ್ಕೆ ಎಷ್ಟು ಖರ್ಚು ಬರ್ತದೆ? ಸರ್ಕಾರ ಎಷ್ಟು ಸಹಾಯ ಮಾಡ್ತದೆ? ಅವತ್ತು ನಾನು 18 ಲಕ್ಷ ಕಟ್ಟಿದ್ವಿ, 5 ಲಕ್ಷ ರೂಪಾಯಿ ಮುಟ್ಟಿದ್ದೆ ಅವ್ರು ಗೋಡನ್ಗೆ. 5 ಲಕ್ಷ ರೂಪಾಯಿ ಕಟ್ಟಿದ್ರೆ 360 ಗವರ್ಮೆಂಟ್ ಕೊಡೋದು, ಅಂದ್ರೆ 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, ಬಂದಾಗ ತಕೋಬೇಕು. ನಮ್ಗೆ ಗವರ್ಮೆಂಟ್ಗೆ ಅವಸರ ಕೊಡೋದಿಲ್ಲ, ಅವಸರಕ್ಕೆ ಬರೋದಿಲ್ಲ. ಅದು ಮತ್ತೆ ತಕ್ಕಾದ್ಮೇಲೆ ಮತ್ತೆ ಅವಾಗ ನಾಟಿ ಆಗಿದ್ದು ಅರ್ಧ ಪೇಮೆಂಟ್ ಕೊಡ್ತಾರೆ ಅವು, 20 ಎಕರೆಗೆ 25,000 ಹಂಗೆ ಕೊಡ್ತಾರೆ. ಗೊಬ್ಬರ ಕೊಡ್ತಾರೆ, ಎಲ್ಲ ಸೌಲಭ್ಯ ಅದಾವೆ, ಇಲ್ಲ ಅಂತಲ್ಲ. ಔಷಧ ಒಂದೇ ಇಲ್ಲ, ಅದಕ್ಕೆ ಏನು ಔಷಧ ಹಾಕಂಗಿಲ್ಲ, ಔಷಧ ಹಾಕಂಗಿಲ್ಲ, ಔಷಧ ಹೊಡೆಯಂಗಿಲ್ಲ, ಔಷಧಿ ಖರ್ಚು ಇಲ್ವೇ ಇಲ್ಲ, ಏನಿಲ್ಲ. ಗೊಬ್ಬರ ಹಾಕ್ಬೇಕು, ನೇರಳೆ ಚೆನ್ನಾಗಿ ಬರ್ಬೇಕು ಅಂದ್ರೆ ಈ ದಂತ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ, ಸಗಣಿ ಗೊಬ್ಬರ ಸಾಲ್ ಬಿಟ್ಟು, ಕೋಳಿ ಗೊಬ್ಬರ ಕೂಡ ಹಾಕ್ತೀವಿ ನಾವು, ಏನಾದ್ರೆ ಸಾಲ್ ಮಾಡೋದು ಮುಚ್ಚಿ. ರೇಷ್ಮೆ ಮನೆ ಅಂದ್ರೆ ಅದು ಒಂಥರ ICU ಇದ್ದಂಗೆ, ಶಿಶು ಮಕ್ಕಳಿಗೆ ಆರೈಕೆ ಮಾಡ್ಕೊಳಕ್ ಹೆಂಗಿರ್ತೋ ಹಾಗೆ, ಅದಕ್ಕಿಂತ ಹೆಚ್ಚಿನದು ಸೂಕ್ಷ್ಮವಾಗಿರ್ಬೇಕು. ಏನೇನ್ ನಿರ್ವಹಣೆ ಮಾಡಿದ್ರಿ, ಹೇಗಿರ್ತದೆ ಅದರ ಒಳಗಡೆ ಹೋದ್ರೆ ಅವುಗಳಿಗೆ ತೊಂದರೆ ಆಗ್ಲಾರ್ದಂಗೆ? ಕಿಟಕಿ ಒಂದು 35-40 ಕಿಟಕಿ ಅದಾವ, ಅದಕ್ಕೆ ಕಿಟಕಿಗಳು, ಅದು ಗಾಳಿ ಅದನ್ನ ತೆಗೆದು ಬಿಟ್ರಂತ AC ಬಂದಂತ, ಕಿಟಕಿ ಮಾಡಿರೋದಿಲ್ಲ, ಮುಚ್ಚಾವು, ಓಪನ್ ಆಗಬಿಟ್ರಿ, ಗಾಳಿ ಆಡ್ತಾ ಇರ್ತದೆ, ಗಾಳಿ ಆಡ್ತಾನೆ ಇರ್ತದೆ, ಗಾಳಿ ಆಡ್ದಂಗ ಅದು ಈ ಗಾಳಿ ಬಂದ್ರೆ ಈ ರೋಗಗಳು ಹೋಗ್ತಿರ್ತಾರೆ ಬರಗಲ್ಲಿ. ಅಲ್ಲಿ ಯಾವ ದಿಕ್ಕಿಗೆ? ಉತ್ತರ ದಕ್ಷಿಣ ಕಟ್ಟಿವಿ ಕೂಡ, ಅಲ್ಲಿ ಅಕಸ್ಟರ್ ಒಬ್ರು ಪೂರ್ವ ಪಶ್ಚಿಮಕ್ಕೆ ಕಟ್ತಾರೆ, ಅವ್ರ ಇಷ್ಟ ಬಂದಂಗ ಅವ್ರು ಕಟ್ಟಿಗಂತಾರೆ, ನಾವು ಉತ್ತರ ದಕ್ಷಿಣಕ್ಕೆ ಕಟ್ಟಿವ. ಆದ್ರೆ ಮತ್ತೆ ಎಲ್ಲ ಚೆನ್ನಾಗೈತೆ ನಮ್ಗೆ, ಒಳ್ಳೆ ಹೊಲದ ಲೈಟಿಂಗ್ ಇಟ್ಟು ಪೇಸಿದ್ವಲ್ಲ, ಆದ್ರೆ ನಮ್ಗೇನು ತೊಂದರೆ ಇಲ್ಲ ಅದು ಆಯ್ಕೆ. ಈಗ ನೀವು ಹೇಳ್ತಾ ಇದ್ದೀರಿ ರೇಷ್ಮೆ ಅನ್ನೋದು ಆರ್ಥಿಕವಾಗಿ ಲಾಭದಾಯಕ, ಒಬ್ಬ ಸಾಮಾನ್ಯ ರೈತನು ತನ್ನ ಜೀವನ ಸುಧಾರಣೆಗೆ ಈ ಕೃಷಿಯನ್ನು ಮಾಡಬಹುದು, ರೇಷ್ಮೆ ಕೃಷಿಯನ್ನು ಮಾಡಬಹುದು. ಆಳಿದ ಕೂಡ ಖರ್ಚಿಲ್ಲ, ಮಲ್ಲಿಗೆ ಅಂದ್ರೆ ಆಳಿದ ಖರ್ಚು ಬಾರಿ ಖರ್ಚು, ಇದರಲ್ಲಿ ಗಂಡೆ ಇದ್ರು ಎರಡು ಕಂಬ್ರು 4,000 ಪಾಸ್ ಆದ್ರೆ 4,000 ಕಂಬ್ರು ಬಾಗಿರ್ಬೋದು. ಇಬ್ರು 1 ಎಕರೆ ಕೃಷಿ ಮಾಡಬಹುದಾ, 2 ಎಕರೆದ್ ಮಾಡಬಹುದಾ? 2 ಎಕರೆ ಇಬ್ಬರೇ ಸಾಕು, ಇಬ್ರು ಫಸ್ಟ್ ಇದ್ರೆ ಸಾಕು. 4,000 ಪಾಸ್ ಆದಾಗ 4 ಮಂದಿ ಬೇಕು ಅಷ್ಟೇ, ಅಂದ್ರೆ 6 ದಿನ ಬೇಕಷ್ಟೇ, ಆಮೇಲೆ ಬೇಕಲ್ಲ. ಅಂದ್ರೆ ಒಂದು ಸಾಮಾನ್ಯ ಕುಟುಂಬ ರೇಷ್ಮೆ ಕೃಷಿಯನ್ನು ಅವಲಂಬಿಸಿದ್ರೆ ಏನ್ ಸಮಸ್ಯೆ ಇಲ್ಲ, ಸಮಸ್ಯೆ ಏನಿಲ್ಲ. ಈಗ ಕೆಲವು ಕೃಷಿ ಒಳಗಡೆಗೆ ಆಳುಗಳು ಸಿಗ್ತಾ ಇಲ್ಲ, ಇವತ್ತು ಔಷಧಿ ಸಿಂಪಡಿಸೋರಿಲ್ಲ, ಗೊಬ್ಬರ ಹಾಕೋದು ಸಮಸ್ಯೆ, ಹೀಗೆಲ್ಲ ಸಮಸ್ಯೆಗಳು ಇರ್ತವೆ. ಏನು ರೇಷ್ಮೆ ಅಂತ ಏನಿಲ್ಲ, ಮೊದ್ಲ ಬಂಡವಾಳ ಹಾಕಾದ್ರೆ ದೊಡ್ಡ ಖರ್ಚು, ಗೋಡನ್ ಕಟ್ಟೋದು ಮೊದ್ಲ ಅದು ಒಂದೇ ದೊಡ್ಡ ಖರ್ಚು, ಆಮೇಲೆ ಗೌರ್ಮೆಂಟ್ ಬಂದಾಗ ಕೊಡ್ತಾ ಇಲ್ಲ ಅಂತ ಅಲ್ಲ. ಮತ್ತೆ ಈಗೆಲ್ಲ ಸ್ವಲ್ಪ ಹೆಚ್ಚಿನ ಮಾಡಿದಾಗ ಈಗ 4,00,000 ಮಾಡ್ಯಾರ ನಮ್ಮ ಎಷ್ಟಿಗೆ, ಜನರಲ್ಲಿ 3 ಚೀಲ ಮಾಡ್ಯಾರ, ಅದೆಲ್ಲ ಈಗೆಲ್ಲ ಅದಾವ. ಈಗ 8 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಕೂಡ ನಾಕತ್ತಿ ಕಟ್ಟಪ್ಪ, ಈಗ ಕಟ್ಟಪ್ಪ 10 ಲಕ್ಷ ರೂಪಾಯಿ ಒಳಗೆ ಯಾವ್ದಾಗಲಿಲ್ಲ. ನೋಡಿ, ನೀವು ಒಂದು ಕಾಲದವರೆಗೂ ಪಾರಂಪರಿಕ ಕೃಷಿಗಳನ್ನು ಮಾಡ್ಕೊಂಡು ಬಂದಿರೋರು, ಅಂದ್ರೆ ರೇಷ್ಮೆ ಕೃಷಿ ಮಾಡ್ಬೇಕಂದಾಗೆ ನಮ್ಗೊಂದು ತಿಳುವಳಿಕೆ ಬೇಕು, ತರಬೇತಿ ಬೇಕು ಅಂತ ಅನ್ಸ್ತಾ ನಿಮ್ಗೆ ಅವಾಗೇನಾದ್ರು? ನಮ್ಗೆ ಅನುಭವ ಬೇಕು, ಅದ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ಬೇಕು. ಈಗ ಉರೇ ಸಿಂಹ ಹಾಕಿರ್ತಾರ ಒಂದ್ ಹಬ್ಬಕ್ಕೆ ಮಾಡಿದ್ರಿ ಜನರೆಲ್ಲ ಅಂತ ಅವ್ರು ತಿಳ್ಕೊಂಡ ಅವ್ರು ತಿಳ್ಕೊಂಡ ಇನ್ನೊಂದ್ ಮಾಡ ಇದನ್ನ ಮಾಡ್ಕೊಂಡು ನಾವು ಮುಂದೆ ಸಣ್ಣದೊಂದು ಟ್ಯಾಕ್ಟ್ರಿ ಮಾಡಿವಿ. ಅದಕ್ಕೆ ಏನ್ ಸಾಮಾನು ಎಂಟು ಎರಡು ಲೆಕ್ಕ ಕಚ್ಚಿಬಿಟ್ಟಿವಿ. ಅದಕ್ ಬೇಕಂದಾಗ ಒಂದ್ ಟಿಲ್ಲರ್ ಹೊಡೆಯೋದು ಕುಂಟೆ ಹಾಕೋದು ಮಾಡ್ತೀವಿ. ಸಾಲ್ ಬಿಡೋದು ಗೊಬ್ಬರ ತುಂಬೋದು ಮುಚ್ಚೋದು ಮತ್ತೆ ಕಟಾವ್ ಮಾಡತಾನೆ. ಎರಡ್ ತಿಂಗಳಿಗೆ ಒಂದ್ ಕಟಾವ್ ಅದು ಎರಡ್ ತಿಂಗಳ ಮೇಲೆ ಕಟಾವ್ ಮಾಡಿದ್ವಿ. ಸೊಪ್ಪು ಕಟಾವ್ ಮತ್ತೆ ಆಮೇಲೆ ಗಲೀಜು ಪಲೀಜಿದ್ರೆ ಮತ್ತೆ ಅವ್ ಕಟ್ ಮಾಡಿ ಮತ್ತೆ ಸೊಪ್ಪು ಬೆಳಕ್ ಬಿಟ್ಬಿಡ್ತೀವಿ. ಮತ್ತೆ ಗೊಬ್ಬರ ಹಾಕಿ ಅದೇ ಸರ್ಕಾರಿ ಗೊಬ್ಬರ ಕೂಡ ಬಹಳ ಏನಿಲ್ಲ. ಎಕರೆಗೆ ಒಂದ್ ಚೀಲ ಹಾಕಿದ್ರೆ ಸಾಕು. ಈ ತಂದು ಕೊಟ್ಟಿಗೆ ವರ್ಷಕೊಮ್ಮೆ ಏರತ್ತಿರ್ಬೇಕು. ಅದನ್ನ ಇರ್ಬೋದು ಕುಳಿ ಗೊಬ್ಬರ ಇರ್ಬೋದು. ಈಗ ನೋಡಿ ರೇಷ್ಮೆ ಹಿಪ್ಪುನೇರಳೆ ಬೆಳೆಯೋದಕ್ಕೆ ದನದ ಕೊಟ್ಟಿಗೆ ಬೇಕೇ ಬೇಕು. ಕಂಪಲ್ಸರಿ ನೀವು ದನಕರುಗಳು ಇದಾವ? ಇಲ್ಲ ದನಕರು ಇಲ್ಲ ನಮ್ಮ ಬಾಳ ಒಂದ್ ನಾಲ್ಕು ಇರ್ತಾವ. ಅವು ಏನಾಗೋದಲ್ಲ ಡೈರೆಕ್ಟ್ ತಗೊಂಡ್ಬರ್ತೀವಿ ನಾವು. ಖರೀದಿ ಮಾಡ್ತೀವಿ. ಖರೀದಿ ಮಾಡ್ತೀವಿ. ನಮ್ಮ ಕಮ್ಮಿ ಮಗ್ಳ ವ್ಯಾಪಾರ ಮತ್ತೆ ಅಲ್ಲಿ ತಗತ್ತೀವಿ. ದಂತದ್ದು ತಂದು ತಾಂತೀವಿ ಊರಾಗ. ಮತ್ತೆ ಟನ್ ಲೆಕ್ಕ 1200 ರೂಪಾಯಿ ಟನ್, 1500 ರೂಪಾಯಿ ಟನ್, ಈ ವರ್ಷ 2000 ರೂಪಾಯಿ ಟನ್ ಕೋಳಿ ಗೊಬ್ಬರ ಅಂತವಲ್ಲ ತಾಂತಿ. ಊರಾಗ 3000-4000 ರೂಪಾಯಿ ಟ್ರಿಪ್ ಸಗಣಿ ಗೊಬ್ಬರ ಸಿಗ್ತೈತಿ. ರೇಷ್ಮೆ ಹುಳ ಎಲ್ಲಿಂದ ತರ್ತೀರಿ? ಈಗ ನಾನು ತರ ಇಲ್ಲಿ ಮಗ್ಲ ಕೆಸರ ಮಂಡಿ ಇರ್ತದೆ. ಕೇಸರಿ ಮಂಡಿ ಅಲ್ಲಿ ಬಿಟ್ಬಿಟ್ಟಿವಿ ಸರಿ ಏನ ಅಂತ ಒಂದ್ ವರ್ಷ ಮಾಡಿದ್ವಿ. ಈಗ ಕಿರಣಿಗೇರಿ ಅಂತ ಬರ್ತಾವ. ಕಿರಣಿಗೇರಿ ಅಂತ ಎಲ್ಲಿ ಇಲ್ಲ ಬೆಂಗಳೂರು ಮಗ್ಲ ಯಾಕಡೆ ಅವ್ರೆ ತಂದು ಇಳಿಸಿ 5600 ರೂಪಾಯಿ ಒಂದು 100 ಮಟ್ಟಿಗೆ ಅವ್ರ ತಂದು ಇಳಿಸೋಕ. ನೀವು ಮೊಟ್ಟೆ ತರ್ತೀರಾ ಅಥವಾ ಹುಳನ್ನ ತಂದು ಇಳಿಸೋಕ? ಹುಳ ಇಳಿಸೋದು ಯಾವ ಹಂತದಲ್ಲಿ ತರ್ತಾರೆ ಅವರು? ಎಷ್ಟು ಜ್ವರ ಬಂದು ದೊಡ್ಡ ತರ್ತಾರ? ದೊಡ್ಡ ಟ್ರೈಗಳು ಬರ್ತಾವ. ಅದ್ರಾಗ ರಾತ್ರಿ ಬರ್ಬೋದು ಮುಂಜಾನೆ ಬರ್ಬೋದು. ಅವ್ರು ಬಂದಾಗ ಇಳಿಸಬೇಕು. ಪೇಮೆಂಟ್ ಆಗಿದ್ದ ಕೊಟ್ಟು ಕಳಿಸ್ಬಿಡ್ಬೋದು. ನೀವು ಮೊದ್ಲೇ ಅವ್ರಿಗೆ ಬೇಡಿಕೆ ಕೊಟ್ಟಿರ್ತೀರಿ? ಫೋನ್ ನಂಬರ್ ಇರ್ತಾವ್ರಿ. ಫೋನ್ ನಂಬರ್ ಇದ್ದ ಹೇಳ್ತೀವಿ. ಒಂದ್ ತಿಂಗಳ ಅಡ್ರೆಸ್ ಹೇಳ್ಬೇಕು ಅವ್ರಿಗೆ ನಮ್ಗೆ ಇಷ್ಟು ಮಟ್ಟಿ ಬೇಕು, ಇಷ್ಟು ಇದೆ ಇಲ್ಲ, 200 ಮಟ್ಟಿ, 200 ಎತ್ತು. ಒಂದ್ 2 ಎಕರೆ ಐತೆ ಅಂದ್ರೆ 200 ಮಟ್ಟಿ ಇರ್ತದೆ. 200 ಮಟ್ಟಿ ಹೇಳಿದ್ರೆ ಅದ್ ಕರೆಕ್ಟ್ 2.5 ಕ್ವಿಂಟಲ್ 3.5 ಕ್ವಿಂಟಲ್ ಬೆಳೆದಿ. ಒಂದ್ಸಲ ಇಳುವರಿ ಹುಳು ಸಂಖ್ಯೆ ಹೆಚ್ಚಿಗೆ ಕೊಟ್ಬಿಟ್ಟು 200 ಹುಳುಗಳು ಇರ್ತವೆ ಒಂದು ಮಟ್ಟಿಗೆ. ಒಂದ್ ಮಟ್ಟಿ ಅಂದ್ರ 400 ಚಿಲ್ಲರ ಮಟ್ಟಿ ಹುಳ ಬರ್ತದೆ. ಹುಳ ಇರ್ತದೆ, ಹುಳ ಇರ್ತದೆ 400 ಚಿಲ್ಲ ಹುಳ ಒಂದ್ ಮಟ್ಟಿಗೆ. ಅದರಂತೆ ಈಗ ಅದಕ್ಕ ಈಗ 200-250 ಮಟ್ಟಿ ಅದ್ರ ಕೂಡ ನನಗೆ ಅದ ಈಗ ಸಿಕ್ಕಾಪ. ಈಗ ನೀವು 4 ಎಕರೆಯಲ್ಲಿ ಬೆಳಿತೈತ್ರಿ ರೇಷ್ಮೆ? ರೇಷ್ಮೆ 4 ಎಕರೆಯಲ್ಲಿ. 4 ಎಕರೆಗೆ ಎಷ್ಟು ಹುಳುಗಳು ಬೇಕಾಗ್ತದೆ? ಈಗ ಎಷ್ಟು 200-250 ಮಟ್ಟಿ ಮಾಡ್ತೀವಿ. 250 ಮಟ್ಟಿ ಅಂದ್ರೆ ಈಗ ಒಂದ್ ಮಟ್ಟಿಗೆ 400 ಚಿಲ್ಲರ 300 ಚಿಲ್ಲರ ಕೊಡ್ತಾರೆ ಹುಳು ಸಂಖ್ಯೆ. ಅದ್ರ ಲೆಕ್ಕ ಹಾಕಿಬಿಟ್ರೆ ಅದ್ರ ಲೆಕ್ಕ ಸಿಗುತ್ತೆ. 1200 2000 ಸರಿ ಆಗ್ಬೋದು. ಅದು ಎಷ್ಟನೇ ಜ್ವರದಲ್ಲಿ ತಂದು ಕೊಡ್ತಾರೆ ಅವರು? ಅವರು 2ನೇ ಜ್ವರ ಪಾಸ್ ಆಗಕ್ಕ ಹತ್ತಾವಂದ್ರೆ ತಂದು ಬಿಡ್ತಾರೆ. 4 ಜ್ವರ ಪಾಸ್ ಆಗೋದು 2ನೇ ಜ್ವರ ಕೊಡ್ತಾವೆ. ನಾವು 2 ಜ್ವರ ಪಾಸ್ ಮಾಡ್ಕೊಂಡು ಅದು 4ನೇ ಜ್ವರ ಅದ ನಾವು 2ನೇ ಜ್ವರ ತಂದು ಕೊಟ್ಟು ಬಿಡ್ತಾರೆ ಇಲ್ಲಿ ಫಸ್ಟ್. ಒಂದು ಅವರೆಲ್ಲ ಇದು ಮಾಡಿರ್ತಾರೆ 2ನೇ ಜ್ವರಕ್ಕೆ ಇಲ್ಲಿ ಬಂದ್ಬಿಡ್ತಾವೆ. ಸೊ ಅವಾಗ ನೀವು ಇಲ್ಲಿಂದ ಹಿಪ್ಪುನೇರಳೆ ರೆಡಿ ಇರ್ತದೆ? ರೆಡಿ ಮಾಡಿ ತೊಳೆದು ಗಿಳಿದು ಕೈದು ಒಂದು 7 ಸಾವಿರ ತೊಳೆದಿರ್ಬೇಕು. ಅದು ಮೆಡಿಸಿನ್ ಇರ್ತೈತೆ, ಅದಕ್ಕೆ ಸಂಬಂಧಪಟ್ಟಾಗ ಡಕಲ್ ಅಸ್ತ್ರ ಅಂತವೆಲ್ಲ ಇರ್ತಾವ. ಅದನ್ನೆಲ್ಲ ಗೋಡನ್ ಪ್ರೆಷರ್ ಪಂಪ್ಲಿಂದ ಬರ್ತೈತಿ. ಪ್ರೆಷರ್ ಪಂಪ್ ಎಲ್ಲ ಕ್ಲೀನ್ ಆಗಿ ತೊಳಿಬೇಕು. ಅದು ನಾಳೆ ಬರ್ತದೆ ಅಂತ ಅವ್ರು ಹೇಳ್ತಾರೆ. ಇಂಥ ದಿನ ಬರ್ತಾವೆ ಅವ್ರು ಚಾಕಿ ಮಾಡೋದು 7 ದಿನ ಬೇಕಾದ್ರು. ಹುಳ ಸಣ್ಣ ಮರಿ ಮುಂಚಿಕ್ಕಿ ಮರಿ ಆಗತ್ತೆ ಇರ್ತಾವೆ. ಆ ಮರಿ ಆಗಕ್ಕಾರೆ ಅದನ್ನ 7 ದಿನದಾಗ ಬರ್ತಾವಲ್ಲಕ್ಕ ನಾಳೆ ಬರ್ತಾವ ಕನ್ಫರ್ಮ್ ಆಗ್ಬೇಕಾಗ್ತದೆ. ಈಗ ಸುಣ್ಣಾಗಿ ನಮ್ಗೆ ಗೆಡ್ಡೆ ಗಿಡ್ಡೆ ಮಾಡಿ ರೆಡಿ ಮಾಡಿರ್ತೀವಿ. ರೇಷ್ಮೆ ಹುಳುಗಳಿಗೆ ಏನ್ ಸಮಸ್ಯೆಗಳನ್ನು ನೋಡಿದ್ರಿ? ಏನ್ ಸಮಸ್ಯೆ ಆಗ್ಬೋದು ಮುಂದೆ ಬರ್ತಾ ಬರ್ತಾ ಇದ್ದಾಗ ಏನಾದ್ರು ಸಮಸ್ಯೆಗಳು ಕಂಡು ಬಂದಿದ್ವಾ ಹೇಗೆ? ಒಂದೊಂದು ಏಟ್ ಏನ್ ಮಾಡೋದು ಹಿಂಗ್ ಮಾಡಿ ಮುಚ್ಕೊಂಡೈತಿ. ಹಿಂಗ್ ಮಾಡಿ ಮುಚ್ಕೊಂಡಾಗ ಒಂದ್ ಹಾಲ್ ರೋಗ ಟಚ್ ಆಗ್ಬೋದು. ತೋದ್ ಸೊಪ್ಪು ತಿಂದ್ರೆ ಹಾಲ್ ರೋಗ ಬರ್ತೈತಿ. ಸೊಪ್ಪುಗಳು ಹಾಲ್ ರೋಗ ಅಂತಾರ? ಹಾಲ್ ರೋಗ ಅಂತಾರ. ಅದಕ್ಕೊಂದು ಅದೊಂದು ರೋಗ. ಏನಾಗ್ತದೆ ಅದಕ್ಕೆ? ತೋದ್ ಸೊಪ್ಪು ತಿನ್ನಂದ್ರ ಆಮೇಲೆ ಸರಿಯಾದ ರೀತಿ ಗೂಡು ಕಟ್ಟಲ್ಲ. ಲಾಸ್ಟ್ ಸಮಸ್ಯೆ ಗೊತ್ತಾಗತ್ತೆ. ಈಗ ನಮ್ ಮಧ್ಯ ಮೇದ್ ಬಿಡ್ತಾವ. ಒಂದೊಂದ್ ನಡುಕ್ ಏನಾರು ಇದಾತಂದ್ರ ಅವಾಗ ಒಂದ್ ಸರಿಯಾದ ರೀತಿ ಇದಾಗ್ಬೋದು. ಕರೆಕ್ಟ್ ಆಗಿ ಅದು ಜ್ವರ ಪಾಸ್ ಮಾಡಿಸ್ಬೇಕು. ಅದು ಕೂಡ ಸೊಪ್ಪು ತೊಯ್ದಿರಬಾರ್ದು. ತೊಯ್ದಿರ್ಬಾರ್ದು, ಕರೆಕ್ಟ್ ಆಗಿ ಇರ್ಬೇಕು. ಅದು ಕೂಡ ಬ್ಯಾಸಿ ಟೈಮ್ ಒಬ್ಬೊಬ್ರು ತೋರಿಸಿ ಕೊಡ್ತಾರ ಸೊಕ್ಕಿ. ಈ ಮಳೆಗಾಲದಿಂದ ಒಳ್ಳೆ ಸೊಕ್ಕಿಯಲ್ಲಿ ಇರ್ತಾರೆ ಸೊಪ್ಪು. ಈ ಕೊಟ್ರೆ ಏನ್ ತೊಂದ್ರೆ ಬರಲ್ಲ. ಅದು ತೋದ್ರಬಾರ್ದು. ಮಳೆ ಆಗ ತೋದ್ ಕೊಟ್ಟನಂದ್ರ ಮುಂದೆ ಗೂಡು ಕಟ್ಟ ಮುಂದೆ ಹಾಲು ರೋಗ ಟಚ್ ಆಗತ್ತೆ. ಆ ಟೈಮ್ ನೀವು ಯಾವ ರೀತಿ ಸೊಪ್ಪು ಕೊಡ್ಬೇಕು? ಈ ಮಾಮೂಲಿ ಆಗಿದ್ರೆ ಸಾಕು. ಇಬ್ಬನಿ ಸೊಪ್ಪು ಇದ್ರೆ ಇನ್ನ ಬೇಸ್. ಇಬ್ಬನಿ ಸೊಪ್ಪು ತೊಂದ್ರೆ ಬರಲ್ಲ. ಮಳೆ ಬಂತು ಹೋದ್ರೆ ಪಡಿ ಪಡಿ ಕೊಟ್ಬಿಟ್ರೆ ಏನಾಗಲ್ಲ. ಏನ್ ಸಮಸ್ಯೆ ಇರಲ್ಲ. ರೇಷ್ಮೆನೇ ಬಾರಿ ಈ ಫೇಮಸ್ ಅಂದ್ರೆ ಅದು ಗೊತ್ತು. ಬಾರಿ ಕಾಳು ಹೋಳು ಏನಿಲ್ಲ. ಗಂಡೆ ಅಂತ 4 ಮಂದಿ ಆರಾಮ. ಯಾರ್ಯಾರು ಕೆಲಸ ಮಾಡ್ತೀರಿ ನೀವು ರೇಷ್ಮೆ ಮನೆಯೊಳಗೆ? ಆಮೇಲೆ ನಮ್ಮ ಹೆಣ್ಮಕ್ಳು, ನಾವು, ನಮ್ಮ ಹುಡುಗರು, ನಾವು ತಮ್ಮನೆತ್ತಿ ಅವರೆಲ್ಲ ಮಾಡ್ತೀವಿ. ಹಿಪ್ಪು ನೇರಳೆ ಎಲ್ಲಿ ತಗೊಂಡ್ಬಂದು ನೀವು ಫಸ್ಟ್ ಗೆ ಎಲ್ಲಿ ತಂದು ನಾಟಿ ಮಾಡ್ಕೊಡ್ತೀರಿ? ಅದು ಇದು ಇದ್ರ ತನಕ ಕರೀವಿ ಒಂದು ಆಂಧ್ರ ಬೌಂಡ್ರಿ ಅಗ್ರಹಾರ ಹತ್ತಿರದಲ್ಲಿ ಈಗ ಇಚ್ಚಿಚಿ ಮಾಡಕತ್ತಾರ ಅಲ್ಲಿ ಮಾಡಕತ್ತಾರ ಫಸ್ಟ್ ಅಗ್ರಹಾರ್ಲಿಂದ ತರಿಸಿದ್ವಿ ನಾವು ಲಾಸ್ಟ್ ಬೋಂಡ್ರಿ ಅದು ನಮ್ಮ ಕರ್ನಾಟಕ ಅದಂಗೆ ವರ್ಷ ವರ್ಷ ಬರ್ತಾನೆ ಇರ್ತದೆ ಅದು ವರ್ಷ ವರ್ಷ ಆಗಿವತ್ತು ಒಂದ್ 20 ವರ್ಷ ಲೈಫ್ ಲ್ಯಾಂಗ್ ಅದ ಹಾಕಿಬಿಟ್ರೆ ಅದು ಗಿಡ ಕಟಾವ್ ಮಾಡಿ ಚಿಗಿರ್ಬಾರ್ದು ಗೊಬ್ಬರ ಹಾಕೋದ್ರೆ ನಾವು ಚಿಗಿರ್ಬಾರ್ದು ಅದು ತೆಗೆ ಅವಶ್ಯಕತೆ ಇರೋದಿಲ್ಲ ಅದು ಒಂದು ಸಲ ಹಾಕಿದ್ರೆ ಒಂದು 20 ವರ್ಷ 30 ವರ್ಷ ಬರ್ತದೆ ನಮಗೆ ಬೇಡದ ತಕ್ಕಬೇಕಷ್ಟೇ 20 ವರ್ಷ ಅನ್ಕೊಳ್ರಿ 22 ಗಿಡಕ್ಕೆ ಸಮಸ್ಯೆಗಳುಂಟ ಎಲೆಗೆ ಮುಟ್ಟಕಂತ ಬರ್ತೈತಿ ಬರ್ತೈತಿ ಅದಕ್ಕೊಂದು ಇದು ಹೊಡಿಬೇಕಂದ್ರೆ ನಾವೇನು ಇವತ್ತಿಗೆ ಅಂತವೇನು ಉಪಾಯ ಮಾಡಿಲ್ಲ ನಿಮ್ಗೆ ಅಂತ ಸಮಸ್ಯೆ ಕಂಡಿಲ್ಲ ಕಂಡಿಲ್ಲ ಎಲ್ಲಾರು ಮಾಡ್ತಾರೆ ಹೆಂಗ್ ಬರ್ತದೆ ಕೌಂಟ್ ಅನ್ನೋ ಬರ್ತದೆ ಅದು ಬಂದಾಗ ಯಾವ ಅವರು ಟಂಬಸೆಟ್ ಹೇಳ್ತಾನೆ ಇಂಥ ಔಷಧ ಮಾಡ್ರಿ ಇಂಥ ಇದು ಹೋಗತ್ತಂತ ಹೋಗವು ಔಷಧ ಹೋಗೋ ನಾವತ್ತು ಯೂಸ್ ಮಾಡಿಲ್ಲ ನಾನು ಇವತ್ತಿಗೆ ಅಂತ ಮಾಡಿಲ್ಲ ಯಾವ ಔಷಧನು ಹೊಡೆದಿಲ್ಲ ಆ ಟಂಬಸೆಟ್ ಏನ್ ಸಂಬಂಧ ಪಟ್ಟಂಗ್ ಇರ್ತದೆ ಅದನ್ನ ಹೇಳ್ತಾನಂತ ಬಂದು ಇದು ನಿಮ್ದು ಇಂಥ ಎಣ್ಣೆ ಹೊಡೆದ್ರೆ ಹಿಂಗೆ ಹೋಗಿ ಅಂದ್ರೆ ಕ್ಲೀನ್ ಹಾಕ ಅವ್ರ ಪ್ರಕಾರ ಎಲ್ಲ ಕ್ಲೀನ್ ಅವರು ಎಲ್ಲ ಆಟಾಡ್ಕೊಂತ ಇರ್ತಾರೆ ಎಲ್ಲ ಹೊಲಗಳು ಆಟಾಡ್ತಾರೆ ಅವರೆಲ್ಲ ಓಡಾಡ್ತಾರೆ ಅವ್ರು 8 ದಿವಸಕ್ಕೆ 10 ದಿವಸಕ್ಕೆ ಬರ್ತಿ ಎಲ್ಲ ಹೊಲಗಳು ಆಟಾಡ್ತಾರೆ ಅವ್ರಿಗೆ ನೀವೇನಾದ್ರೂ ಚಾರ್ಜ್ ಕೊಡ್ಬೇಕಾ ಏನಿಲ್ಲ ಬಟ್ ನಿಮ್ಗೆ ಮಾರ್ಗದರ್ಶನ ಮಾಡ್ತಾರೆ ಮಾಡ್ತಾರೆ ಎಲ್ಲ ಹೊಲಗಳು ಮಾಡ್ತಾರೆ ಅವ್ರಿಗೆ ಗೌರ್ಮೆಂಟ್ ಕೊಡ್ತಾರೆ ಗೌರ್ಮೆಂಟ್ ಏನು ಸೌಲಭ್ಯ ಬೇಕು ಅದನ್ನ ಅವ್ರು ಮಾಡಿಸ್ಕೊಡ್ತಾರೆ ನಮ್ಮೆಲ್ಲ ಖಾತೆ ಇಸ್ಕೊಂಡು ಈಗ ನಿಮ್ಗೆ ರೇಷ್ಮೆ ಮನೆ ಮಾಡ್ಕೊಳ್ಳಕ್ಕೆ ರೇಷ್ಮೆ ಇಲಾಖೆಯಿಂದ ಸಹಾಯಧನ ಸಿಕ್ಕಿದೆ ಮತ್ತೆ ಬೇರೆ ಯಾವ್ಯಾವ ಕಾರಣಕ್ಕೆ ಆ ಇಲಾಖೆಯ ಸಹಾಯ ಸಿಗ್ತದೆ ನಿಮ್ಗೆ ಅದೇ ಅವ್ರ ರೇಷ್ಮೆ ಸಂಬಂಧಪಟ್ಟಂಗೆ ಒಂದೇ ಸಿಗುತ್ತೆ ಅದ್ರಲ್ಲಿ ಬೇರೆದ ಏನು ಬರಲ್ಲ ಈಗ ಅಗಿ ನಾಟಿ ಮಾಡೋದು ಕೂಡ ಕೊಡ್ತಾರೆ ಅವರೇ ಕೊಡ್ತಾರೆ ಅದು ಕೊಡ್ತಾರೆ ಅವ್ರು ಕೊಡಿಸ್ತಾರೆ ಎಲ್ಲ ಆ ಖಾತೆ ತಗೊಂಡು ಅದು ಹೆಂಗೆ ಅದು ಯಾವ ಲೆಕ್ಕದಲ್ಲಿ ಖಾತ್ರಿಗೆ ಸಂಬಂಧಪಟ್ಟಂಗೆ ಮಾಮೂಲಿ ಡೈರೆಕ್ಟ್ ಆಗಿ ಎಲ್ಲ ದುಡ್ಡು ಹಾಕಕ್ ಬರೋದು ಈಗ 100 ಆಳು ಇರ್ತದೆ ಒಬ್ಬ ಮನುಷ್ಯನಿಗೆ ಅದ್ರಲ್ಲಿ ಅದು ಹೆಂಗ ಬರುತ್ತೆ ಹಂಗ ಹಾಕಿ ಕೊಡ್ತಾರೆ ಯಾಕೆ ಇಷ್ಟ ಹಾಕ್ತಾರ 20 ಹಾಕ್ಬೋದು 25 ಹಾಕ್ಬೋದು ಈಗ ಹೆಚ್ಚುವರಿ ಮಂದಿ ಆದಂಗಲ್ಲ ಈಗ ಒಂದು ಅವ್ರು 3 ವರ್ಷ ಮಟ್ಟ ಕೊಡಾರೈತೆ ಈಗೆಲ್ಲ 3 ವರ್ಷ ಇಲ್ಲ ಒಂದೊಂದು ವರ್ಷಕ್ಕೆ ಕ್ಲೋಸ್ ಅಂತ ಹೇಳ್ತಾರೆ ಒಂದ್ ವರ್ಷಕ್ಕೆ ಎಷ್ಟು ಆಳು ಕೊಡ್ತೀವಿ ಈಗ ನಮ್ಗೆ 100 ಆಳು ಕೊಡ್ತಾರೆ ಒಂದ್ ವರ್ಷ 100 ಆಳು ರೇಷ್ಮೆ ಇಲಾಖೆಗೆ ಸಪೋರ್ಟಿವ್ ಆಗಿನೇ ಉದ್ಯೋಗ ಖಾತ್ರಿ ಒಳಗೆ ತಗೊಳ್ತಾರೆ ಉದ್ಯೋಗ ಖಾತ್ರಿ ಅಂದ್ರೆ ಅಗಿ ನಾಟಿ ಮಾಡಿದ್ದು ಅಂತ ಬಂದ ಅದನ್ನ ಮಾಡ್ತಾರೆ ಅಗಿ ತರಿಸಿ ಕೊಟ್ಟದ್ದು ಅದನ್ನೆಲ್ಲ ಮತ್ತೆ ನಾವು ಮಾಡ್ಕೋಬೇಕು ಅದು ಬಂದ ತಗೋಬೇಕು ಅಷ್ಟೇ ನಾವು ಅದಕ್ಕೆಲ್ಲ ಏನ್ ದಾಖಲಾತಿ ಕೊಡ್ತೀರಿ ನೀವು ಆಧಾರ್ ಕಾರ್ಡ್ ಐಡೆಂಟಿ ಕಾರ್ಡ್ ಎಷ್ಟು ಯಾವ್ದು ಅನ್ನೋದು ಒಂದು ಇರುತ್ತೆ ಗಿಡದ ಫೋಟೋಗಳು ಜಿಪಿಎಸ್ ಮಾಡ್ತಾರ ಅವ್ರು ಮುಂದಿಟ್ಕೊಂಡ ಅವ್ರು ಇರ್ತಾರ ಅವ್ರ ಫೋಟೋದಾಗ ಇರ್ತಾರ ಒಂದ್ ರೀತಿಯಿಂದ ಈ ನರೇಗಾ ನಿಮ್ಗೆಲ್ಲ ಸಪೋರ್ಟಿವ್ ಆಗಿದೆ ಸಪೋರ್ಟ್ ಎಲ್ಲ ಒಳಗೂ ಸಪೋರ್ಟ್ ಹೋಗ್ತಾರ ಎಷ್ಟು ಮಂದಿ ರೇಷ್ಮೆ ಎಲ್ರಿಗೂ ಅನುಕೂಲ ಆಗಿದೆ ಅವ್ರು ಅವ್ರ ಮಟ್ಟಿಗೆ ಮೈಸೂರಿಗೆ ಮಾಡಲ್ಲ ಎಲ್ಲ ಒಳಗೂ ಹೋಗ್ತಾರ ಅಲ್ಲಿಗೆ ಕಾಣಂಗಿಲ್ಲ ಪ್ರತಿಯೊಂದು ಒಳಗೂ ಹೋಗ್ತಾರ ಕರೆಕ್ಟ್ ಆಗಿ ಹೋಗ್ತಾರ ಪ್ರತಿ ವರ್ಷ ನಿಮ್ಗೆ ಅದ ಹಣ ಬಂದ್ಬಿಡ್ತದೆ ಪ್ರತಿಯೊಂದು ವರ್ಷ ಅಲ್ಲ ಅದ ಟೈಮ್ ಅಳಬರಾದಂಗ ಕೈ ಬಿಟ್ಬಿಡ್ತಾರ ಅವ್ರು ಹೌದು ಇಲ್ಲಿದ್ದಾರೆ ನೋಡ್ಕೋಬೇಕ ನಮ್ಮ ಈಗ ಎಷ್ಟು ವರ್ಷ ತಗೊಂಡ್ರಿ ನೀವು ನರೇಗಾದಲ್ಲಿ ನಮ್ಗೇನೊಂದು 3 ವರ್ಷ ಕೊಟ್ರ ಆಳು ಬರೋ ಫಸ್ಟ್ ಅಂದ್ರೆ ಈಗೆಲ್ಲ ಮತ್ತೆ ಎಲ್ಲ ಈಗೇನು ನಮ್ಗೇನು ಬರಲ್ಲ ಈಗ ನರೇಗಾದಲ್ಲಿ ಏನು ಬರಲ್ಲ ಅವ್ರು ಕೂಡ ನೀವು ಮಾಡಿದ್ರು ಆಗೀಗ ಮಾಡಿದ್ರೆ ಅದಕ್ಕೆ ಮುಗಿತಾವು ಸೊ ಒಂದು ರೇಷ್ಮೆ ಮನೆಗೆ ಸಹಾಯಧನ ತಗೊಂಡಿದ್ರಿ ಜೊತೆಗೆ ಗಿಡಗಳಿಗೆ ಸಂಬಂಧಪಟ್ಟ ಹಾಗೆ ಉದ್ಯೋಗ ಖಾತ್ರಿ ಒಳಗೆ ಸಹಾಯಧನ ಬರ್ತದೆ ಮತ್ತೆ ಬೇರೆ ಯಾವ ರೀತಿಯಿಂದ ಸಹಾಯಧನ ಸಿಗುತ್ತೆ ಗೊಬ್ಬರದೊಂದು ಕೊಡ್ತಾರ ಗೊಬ್ಬರಕ್ಕೂ ಗೊಬ್ಬರ ಸುಲ್ಯ ಫಸ್ಟ್ ವರ್ಷ ಏನ್ ಮಾಡಿದ್ರೆ ಫಸ್ಟ್ ವರ್ಷ ಕೊಡ್ತಾರ ಗೊಬ್ಬರ ಎಷ್ಟು ಬೇಕೋ ಅಷ್ಟು ಹಣ ಕೊಡ್ತಾರ ಅವರು ಇಲ್ಲ ಇಲ್ಲ ಅದು ಅಷ್ಟು ಬರಲ್ಲ ಅದಕ್ಕೆ ಏನ್ ಬರ್ಬೇಕಾ 6,000, 10,000, 5,000 ಅನ್ನೋ ಹಂಗ ಕೊಡ್ತಾರ ಕೊಡ್ತಾರ ಅದು ಒಂದೆಟ್ಟು ಕೊಟ್ಟಿನ ಮುಗಿತದ ನಮಗೆಲ್ಲ ನೆಕ್ಸ್ಟ್ ಬರೋದಿಲ್ಲ ಅವಾಗ ನಿಮ್ಮನ್ನ ಪ್ರೋತ್ಸಾಹ ಮಾಡಕ ಈಗ ಹಿಂದಗಡೆ ಇರ್ತಾರಲ್ಲ ಅವ್ರಿಗೆ ಕೊಡ್ಬೇಕಲ್ಲ ಮತ್ತೆ ಬರೀ ನಮ್ಮನ್ನ ನೋಡ್ಕೊಂತ ಮತ್ತೆ ಅವ್ರಿಗೆ ಸಹಾಯ ಮಾಡ್ಬೇಕಲ್ಲ ಹಂಗಾಗಿ ಅಮ್ಮ ಮುಗಿತದೆ ಕ್ಲೋಸ್ ಆದಾಗ ನಿಮ್ಗೆ ಬರಲ್ಲ ಅಂತ ಹೇಳ್ಬಿಡ್ತಾರ ಅವ್ರ ಈಗ ಅಳಬ್ರಾದ್ರೆ ನಿಮ್ಗೇನು ಬರೋದಲ್ಲ ಈಗ ನೀವು ಸ್ವತಂತ್ರವಾಗಿ ಇದ್ರಿ ಅಷ್ಟೇ ರೇಷ್ಮೆ ಬೆಳೆಯಲ್ಲಿ ಆರ್ಥಿಕವಾಗಿ ಲಾಭ ಇದೆ ಲಾಭ 100 ಕ್ರೋರ್ ಆಯ್ತದೆ ಚೆನ್ನಾಗಿದೆ ಈಗ ರೋಗ ಪಾಗ ಬಂದಾಗ ಮಾಮೂಲಿ ಇರ್ತೈತೆ ಅದು ಅವು ಆಲ್ರೋ ಕೊಡ್ಬೋದು ಸೈಟಿ ಮುಚ್ಚಿ ತೆಗೆದು ಕೊಡ್ಬೋದು ಒಳ್ಳೆ ಚೆನ್ನಾಗಿ ಕೊಡ್ಬೋದು ಅಂತ ಲಾಸ್ಟ್ ಎಂದ ಆಗೋದಿಲ್ಲ ಎಂದ್ರೆ 1 ತಿಂಗಳು ಲಾಸ್ ಆದ್ರೆ ಅವು ಉಳದಿಲ್ಲದ ಪಾಲ್ಟ್ ಕೊಡ್ತದೆ ಮುಂದೆ ಚಾಕಿ ತಯಾರ ಆಗಲೇ ಪಾಲ್ಟ್ ಬರ್ತೈತಿ ಯಾವ್ದು ಕ್ಯಾಂಜಿಗೆ ರೋಗ ಬರ್ತೈತಿ ಯಾವ್ದು ಸುಂಕಟ್ ರೋಗ ಬರ್ತೈತಿ ತಯಾರ ಆಗಲೇ ಬರ್ತೈತೆ ಅದು ಹುಳ ತಯಾರ ಆಗಲೇ ಮತ್ತೆ ಅವ್ರು ಒಂದೇಟ್ ಹೇಳಿದ್ನಲ್ಲ ಮತ್ತೆ ಏನ ಇನ್ನ ಮಟ್ಟಿಗೆ ಅಷ್ಟು ಕಮ್ಮಿ ದುಡ್ಡು ಕೊಡತ್ರಿ ಇನ್ನ ಮಟ್ಟಿಗೆ ಇಷ್ಟು ಹುಳ ಕೊಡ್ತೀವಿ ಬಿಡ್ರಿ ಅಂತ ಹೇಳ್ತಾರ ಅವ್ರು ಕೂಡ ತಯಾರಾಗ ಮಟ್ಟಿ ತಯಾರ ಮಾಡಲ್ಲಿ ಮತ್ತೆ ಅಂತವೆಲ್ಲ ಬರ್ತಾವು ಇದು ಲಾಸ್ ಏನಾಗಲ್ಲ ರೇಷ್ಮೆ ಬಂದು ಲೇಬರ್ ಕೂಡ ದೊಡ್ಡ ಲೇಬರ್ದೇ ಇಲ್ಲ ಎಷ್ಟು ಜನ ನೀವು ಮನೇಲಿ ಇರೋದು ನಾವು 6 ಮಂದಿ ಇದೀವಿ ನೀವು ನಿಮ್ಮ ಮನೆಯವರು ಮಕ್ಕಳು ಮಕ್ಕಳು ಎಷ್ಟು ಜನ ಇದ್ರೆ ಮಕ್ಕಳು ಈಗ ನಮ್ಮ ತಮ್ಮನ ಮಕ್ಕಳು ನಾನು ಜೋಪಾನ ಮಾಡಿದ್ವಿ ನೀವು ಮಾಡ್ತಾ ಇದ್ರಿ ನಾವು ಮಾಡ್ತೀವಿ ನಿಮಗೆ ಮಕ್ಕಳಾಗಿಲ್ಲ ನಮ್ಮ ಮಕ್ಕಳಾಗಿಲ್ಲ 5 ಮಂದಿ ನಮಗೆ ಮಕ್ಕಳು ತಮ್ಮನ ಮಕ್ಕಳು 5 ಮಂದಿ ಅದರ 5 ಮಂದಿ ನಾವು ಜೋಪಾನ ನೀವೇ ಜೋಪಾನ ಮಾಡ್ತಾ ಇದ್ರಿ ತಮ್ಮನ ಹೇಳ್ತಾರ ಅವರೆಲ್ಲ ಹೇಳ್ದಂಗೆ ಹೋಗ್ತಾರೆ ಅವರು ನೀವು ಕೂಡಿದ್ದೀರಾ ಎಲ್ಲ ಕಾಲದಲ್ಲಿ ಹಾಗಾಗಿ ಸೊ ಹಾಗಾಗಿ ಕೂಡಿರೋದ್ರಿಂದ ಕೆಲಸ ಹಂಚಿಕೆ ಆಗ್ತದೆ, ಶ್ರಮ ಏನು ಒಬ್ಬರಿಗೆ ಹೆಚ್ಚುವರಿ ಆಗ್ತದೆ ಅಂತೇನಿಲ್ಲ. ಈಗ ರೇಷ್ಮೆ, ಈಗ ನೀವು ಎರಡನೇ ಜ್ವರ ಹಂತದಲ್ಲಿ ನೀವು ಹುಳುಗಳನ್ನು ತರ್ತೀರಾ ಮತ್ತೆ ನೀವು ಇಲ್ಲಿ ಆಹಾರ ಕೊಡ್ಲಿಕ್ಕೆ ಶುರು ಮಾಡ್ತೀರಿ, ಎಷ್ಟು ದಿನದಲ್ಲಿ ನಿಮ್ಗೆ ಗೂಡು ಕಟ್ಲಿಕ್ಕೆ ಶುರುವಾಗಿ ನಿಮ್ಗೆ ಮಾರ್ಕೆಟ್ಗೆ ಹೋಗೋದಕ್ಕೆ ಎಷ್ಟು ದಿನ ಬೇಕಾಗ್ತದೆ? ಎಲ್ಲಂದ್ರ ಹುಳು ಬಂದು ಅದು ಒಂದು ಏಳು ಒಂದು ಹದಿನಾಲ್ಕು ದಿವಸದಲ್ಲಿ ನಾಲ್ಕನೇ ಜ್ವರ ಪಾಸ್ ಆಗ್ಬಿಡುತ್ತೆ. ಅದು ಪಾಸ್ ಆಗಿದ್ದೆ ಅದು ಆರು ದಿನ ಕಂಟಿನ್ಯೂ ಮೇದ್ ಬಿಡ್ತಾರೆ. ನಾಲ್ಕನೇ ಜ್ವರ ಪಾಸ್ ಆಗಿದ್ದೆ ಆರು ದಿನ ಹನ್ನೆರಡಲಿಂದ ಒಂದು ಚಂಡಿಗಾಲತ್ತಂದ್ರೆ ಹದಿನಾಲ್ಕು ಮೇವು ಬೇಕಿತ್ತು. ಇಲ್ಲಿಂದ್ರೆ ಇಂಥ ಗಮ್ಮು ಹಿಂಗೆ ಕಾಯ್ತು ಅಂದ್ರೆ ಹನ್ನೆರಡು ಮೇಗೆ ಪಟಕ್ ಶುರು ಮಾಡ್ಬಿಡ್ತದೆ. ಅಲ್ಲಿಗೆಲ್ಲ ಅದು ಹಿಂಗೆ ಹಿಂಗೆ ಅಂತದಲ್ಲ ಚಂದ ಹಾಕ್ತದ ನಾಲ್ಕು ದಿನ ಕೊಟ್ಬಿಡ್ತದೆ ಸೊಪ್ಪು. ಅವಕ್ಕೆ ಅದಕ್ಕೆ ಸಂಬಂಧಪಟ್ಟಂಗೆ ಅವು ಮೆಸ್ ಅದಾವ. ಆ ಮೆಸ್ ಇಟ್ಬಿಟ್ಟು ಆ ಟೈಮಿಗೆ ಎಲ್ಲ ಗೊತ್ತಾಗ್ತಾವ ಅಲ್ಲಿಂದ ಇದ್ದಾವಂದ್ರೆ ಇವತ್ತು ಬೇಕಾಗಾಡತ್ತೆ ಎರಡು ವರ್ಷ ಸೊಪ್ಪು ಕೊಟ್ಟು ಅದ್ರ ಮೇಲೆ ಇಟ್ಬಿಟ್ರೆ ಅವೆಲ್ಲ ಎರ ಕಡೆಗಡೆ ಏರ್ಬಿಡ್ತಾವ ಎಲ್ಲ ತುಂಬಿರ್ತದ ಹೊಟ್ಟೆ ತುಂಬ ತಿಂದಿರ್ತಾವಲ್ಲ. ಚಂದ್ರಿಕೆಗೆ ಇಟ್ಬಿಟ್ರೆ ಫಾಸ್ಟ್ ಆಗಿದ್ದು ಅಲ್ಲ ಮೂರ್ ದಿನ ಎಲ್ಲ ಕಂಪ್ಲೀಟ್ ಕಟ್ಬಿಡ್ತಾವ ಗೂಡು ಕಟ್ಬಿಡ್ತಾವ. ಚಂದ್ರಿಕೆ ಏನು ಬಿದ್ರಿಂದ ಇರ್ತದ? ಫೈಬರ್ ಬಂದ್ಬಿಟ್ಟು ಅವರು ಗವರ್ಮೆಂಟ್ ಇದನ್ ಮಾಡಿ ಕೊಡ್ತೈತೆ. ಅದು ಏಳು ಸಾವಿರ ಎಂಟು ಸಾವಿರ ಅಷ್ಟು ಕಡಿಸಿ ಅಂತ ಕೊಡ್ತಾರ. ಅವ್ರು ಸಬ್ಸಿಡಿ ದರದಲ್ಲಿ ಈಗ ನಿಮ್ಗೆ ಎಷ್ಟು ಕೆಜಿ ರೇಷ್ಮೆ ಸಿಗುತ್ತೆ? ಒಂದ್ ಎರಡು ಎಕರೆಗೆ ಸತ್ತಿ ಗೊಮ್ಮೆಟ್ ಅಂದ್ರ ಒಂದ್ ಎರಡು ಕಿಂಟಲ್ ಬೆಳಿತೀವಿ, ಎರಡೂವರೆ ಬೆಳಿತೀವಿ. ಒಂದೊಂದೆಟ್ ಯಾರು ಹೋಗ್ಬಿಟ್ಟು ಹಚ್ಚಲ್ಲ ಒಂದೂವರೆ ಕಿಂಟಲ್ ಬೆಳಿತೀವಿ. ಒಂದ ಟೈಮ್ ಮೊನ್ನೆ ಬರೀ ಎರಡು ಎಕರೆದಾಗ ಮೂರುವರೆ ಕಿಂಟಲ್ ಬಂದೈತೆ ಮೊನ್ನೆ. ಹಂಗೆ ವ್ಯತ್ಯಾಸ ಆಗ್ತದೆ? ವ್ಯತ್ಯಾಸ ಆಗ್ತದೆ. ಒಂದೊಂದು ಕ್ವಿಂಟಲ್ ವೇರಿಯೇಷನ್ ಜಾಸ್ತಿ ಬಂದ್ಬಿಡ್ತು. 250 ಮಟ್ಟಿಗೆ ಮೂರುವರೆ ಕ್ವಿಂಟಲ್ ಬಂದ ಮೊನ್ನೆ. ಯಾವ್ಯಾವ ಬೆಳೆದಿಲ್ಲ ಗುಡ ನಾಕಿದ್ದೆ ಬೆಳೆದಿಲ್ಲ. ಒಂದು ಲಕ್ಷದ 81,000 ಆಯ್ತು ಮೊನ್ನೆ. ಒಂದು ತಿಂಗಳಲ್ಲಿ ತಿಂಗಳ ಮುಂದೆ 181,000 ಬರೀ ಎರಡು ಎಕರೆ ಇದೆ. ನಿಮ್ಗೆ ಯಾವರೇಜ್ ಪ್ರತಿ ತಿಂಗಳಿಗೆ ಎಷ್ಟು ಆದಾಯ ಬರುತ್ತೆ? ಹೆಚ್ಚಿನ ಮಾಲ್ ಬಂದಾಗ 480 ಆಗತ್ತೆ, 480 ಆಗತ್ತೆ ಕರೆಕ್ಟ್. ಅದಕ್ಕೊಂದು ಹುಳ ಅನ್ನೋದು ಬಂದು ಹೋತಂದ್ರ ಅದಕ್ಕೊಂದು ಊಜಿ ಹೊಡೆದ ಊಜಿ ಅಂತ ಗಣ್ಣನ ಹೊಡೆದಾಗ ಆ ಊಜಿ ಇದ್ರ ಬಿಟ್ರೆ ಅದು ತೂಕನ ಬರದಲ್ಲ, ಅದ್ರ ರೇಟ್ ಕೂಡ ಆಗದಿಲ್ಲ. ಅದ್ರಗಿಂತ ಹುಳ ಹೋಗ್ಬಿಟ್ಟಿರ್ತಾರೆ, ಹುಳ ಇಕ್ಕಿ ಹಾಕಿದಂಗ ಹಾಕಿ ಕೊಡ್ತಾರೆ. ಅಂದ್ರೆ ನಿಮ್ಗೆ ಯಾವರೇಜ್ ಆಗಿ ಪ್ರತಿ ತಿಂಗಳು 1 ಲಕ್ಷ ರೂಪಾಯಿ ನಿಕ್ಕಿ ಆದಾಯ ಸಿಗುತ್ತೆ? ತಿಂಗಳ ಲೆಕ್ಕಕ್ಕೆ ತಿಂಗಳ ಲೆಕ್ಕಕ್ಕೆ 1 ಲಕ್ಷ ಸಿಗ್ತದೆ. ಸರ್ಕಾರಿ ನೌಕರಿಗಿಂತ ಇದೆ ಉತ್ತಮ ಅಲ್ರಿ? ಉತ್ತಮ ಒಂದೆಟ್ ಊಟ ಹೊಡೆದ್ರೆ ಒಂದೆಟ್ 30 ಸಿಗ್ಬೋದು, 40 ಅದು ಲಾಸ್ ಅಂತ ಹೆಚ್ಚಾಡ್ಬೇಕು. ಜವಾಬ್ದಾರಿ ಹೆಚ್ಚಿಗೆ ಇರ್ಬೇಕು, ಈಗೇನು ಮಕ್ಕಳಿಗೆ ಹೆಚ್ಚಿಗೆ ನೋಡ್ಕೋಬೇಕಾದ್ರೆ. ಅದು ಮೈಸೂರಿಗೆ ಎಲ್ಲಾರು ಹೋಗಿ ಯಾರು ಅಲ್ಲಾಗಾರೆ ಎಣ್ಣೆ ಹೊಡೆದು ಬಂದ ಅಂತ ಒಳಕ್ ಬಂದ ಸಟ್ಲ್ ಹಾಕಬೇಕು. ಸೊ ಅದನ್ನೆಲ್ಲ ನೀವು ಬಹಳ ಕಾಳಜಿ ಮಾಡ್ಲಿ. ಯಾರನ್ನು ಬಿಟ್ಕೊಳ್ಳಂಗಿಲ್ಲ, ನಾವ್ಯಾರು ಹೊರಗ್ ಬಂದ್ರೆ ಬಿಡಲ್ಲ. ನೀವು ಏನು ಬಂದ್ರೆ ಲೇಟ್ ಆಗಿ ಹಿಂಗ್ ಕರ್ಕೋಬಹುದು. ಎಲ್ಲಾರು ಇನ್ನೊಬ್ರು ಹೊಲದಾಗ ಹೋಗಿ ಬಂದ್ರಿ, ಅಲ್ಲಿ ಅವ್ರ ಹೊಲದಾಗ ಔಷಧ ಹೊಡೆದ್ರೆ ನೀವು ಬಂದ್ರೆ ಕಲಾಸ್ ನಮ್ ಗೋಡನ್ ಮುಗಿತಾನಲ್ಲ, ಆ ಬೆಳೆನೆ ಹೋದಂಗ ಔಷಧ ಹೊಡೆದು ಬರೋದು. ಹೊಡೆದು ಯಾರು ಮೈ ತೊಕೊಳ್ದಂಗ ಬರಂಗಿಲ್ಲ, ಕರೆಕ್ಟ್ ಮೈ ತಕೊಂಡ್ ಔಷಧ ಹೊಡೆದು. ಒಂಥರ ಐಸಿ ಇದ್ದಂಗೆ ಒಟ್ಟಾರೆ. ಈಗ ನಿಮ್ಗೆ ಒಂದು ಭರವಸೆ, ಈಗ ನಾವು ರೈತರು ಆರ್ಥಿಕವಾಗಿ ಗಟ್ಟಿ ಆಗಿದ್ವಿ ಆಗ್ತಾ ಇದೀವಿ ಅಂತಕ್ಕಂಥದ್ದು, ಸಾಲ ಸೋಲ ಇತ್ಯಾದಿ ಅರಿತಾ ಇರ್ತದೆ. ಸಾಲನೂ ಮಾಡ್ತೀವಿ. ರೇಷ್ಮೆ ಬೆಳೆಗಾರರಿಗೆ ನೀರಿನ ಅವಶ್ಯಕತೆ ಎಷ್ಟಿರ್ತದೆ? ರೇಷ್ಮೆ ಮಟ್ಟಿಗೆ ಜಗ್ಗಿ ನೀರು ಬೇಕೇ ಬೇಕು, ನೀರು ಅಂದ್ರೆ ನಡೆದಲ್ಲ. ಹೊರಭೂಮಿಯಲ್ಲಿ ಇರೋರು ಯಾರು ಇದು ಮಾಡ್ಲಿಕ್ಕೆ ಆಗಲ್ಲ, ಮಾಡೋದೇ ಇಲ್ಲ, ಆಗಲ್ಲ. ನೀರಿನಿದ್ದಲ್ಲ ಅಲ್ಲಿರೋ ಜೀವನ ನಮಗೆಲ್ಲ ಮೊನ್ನೆ ನೀರು ಹೋಗ್ಬಿಟ್ಟು 4 ಪಂಪ್ಸೆಟ್ಟು ಮೊನ್ನೆ ಮಳೆಗಾಲ 5 ವರ್ಷ ಮಳೆ ಆಗ್ಲಿಲ್ಲ, ಈಗ ಮತ್ತೆ ಈಗ ಬರ್ತಾವ. ಅವ್ನು ಹಂಗ ಬಿಟ್ಬಿಟ್ಟಿದ್ವಿ, ಅದು ಏನು ಸಹಾಯದಲ್ಲ, ಗಿಡ ಹಂಗ ನಿಂತ್ಕೊಂಡಿರ್ತದೆ ಮಂಡಾಗಿ. ಈ ಮಳೆ ಬಂದಾಗಂದ್ರೆ ಮತ್ತೆ ಈಗ ಶುರು ಆಗ್ತದೆ. ಈಗ ನೀರ್ ಚೆನ್ನಾಗಿದೆಯಾ? ಈ ನೀರ್ ಚೆನ್ನಾಗಿ ಹಾಕಾವಿ ಒಟ್ಟೆ ಮಳೆ ಆತಾವ್ರಿ. ಒಟ್ಟು ರೇಷ್ಮೆ ಬೆಳೆಗಾರಿಗೆ ನೀರು ಚೆನ್ನಾಗಿರ್ಲೇಬೇಕು. ಇದ್ರೇನೆ ರೇಷ್ಮೆ, ರೇಷ್ಮೆಯಿಂದ ನೀರು ಹಾಕೋದಲ್ಲ, ಯಾರು ಹೋರಿದ್ರೇನೆ ನೀರು ಹಾಕೋದಲ್ಲ, ನೀರಿಲ್ಲದೇನೆ ಇರೋದದು. ನೀರು ಹೆಂಗ್ ಬಿಡ್ತೀವಿ ಹಂಗ ಅದು ಶಕ್ತಿ ಅಂಶ ಯಾವ್ದಾಗ ಇದ್ರೇನೆ ಅದು ತಿನ್ನಕ್ ಶಕ್ತಿ ಇರ್ತದೆ. ನೀರು ಅಂದ್ರೆ ತಿನ್ನೋದಿಲ್ಲ, ಅದು ಎದಕ್ಕೂ ಮುಟ್ಟೋದೇ ಇಲ್ಲ, ಹುಳಾನು ಮುಟ್ಟದ. ರೇಷ್ಮೆ ಬೆಳೆಯಿಂದ ಇಷ್ಟೆಲ್ಲ ಲಾಭ ಇದೆ ಅನ್ನೋದಾದ್ರೆ ನಿಮ್ಮನ್ನ ನೋಡಿ ಅಥವಾ ಹೊಸ ತಲೆಮಾರಿನ ಹುಡುಗರು ಇಂಥವ್ರೆಲ್ಲ ಬರ್ತಾ ಇದಾರ ಈ ಕಡೆ? ಬರ್ತಾ ಇದಾರ? ಹೌದಾ? ಈಗ ಒಂದು ಪೈಸಾ

ಜತ್ರೋಪ ಬೀಳು ನೆಲದಾಗ ಜತ್ರೋಪಾ